ಬಿಡದೆ ಬಿತ್ತಬೇಕು ಹತ್ತಿಯ ಬಿಡದೆ ಬಿತ್ತಬೇಕು ಹೆಂಗ

ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿ ಹಾಕಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟಿಲೆ ಚೆನ್ನಾಗಿ ಹರಗಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟಿಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ ಹಾಕಬೇಕು. ಇಳುವರಿಗೆ ಉತ್ತಮ ತಳಿ ಬೇಕು, ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿ ಬೇಕು, ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಹೆಂಗ ಹಾಳಾಗುತ್ತಾರ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗೊಂಚೂರ. ಹೆಂಗ ಹಾಳಾಗುತ್ತದ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗೊಂಚೂರ. ಇರುದಿಲ್ಲ ಸಣ್ಣ ಕುಣಿ, ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಗುಡು ಮಣ್ಣು ಸೆಗಡಿ ಹಾರಾಡತಾವ. ಇದಕ ಅಂತಾರ ಹಾರಾಡು ತಿಪ್ಪಿ, ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗವಂಚೂರ. ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ, ಮಳೆ ನೀರು ಬರ್ತಾವ ನಾಲಿ ನೀರು ಬರ್ತಾವ, ತಿಪ್ಪೆಗಿನ ಸೆಗಣಿ ತೇಲಾಡಿ ಹೋಗ್ತಾರ. ಇದಕ್ಕಂತಾರ ತೇಲಾಡು ತಿಪ್ಪಿ, ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾದ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗವಂಚೂರ.

ಬಂಗರು ನೆಲದಿಬ್ಬ ಎಲ್ಲೆಲ್ಲೋ ಬೆಳೆಯುವೆ ಕೂಬ ಇರಲಿ ಬಂಜರು ನೆಲದಿಬ್ಬ ಎಲ್ಲೆಲ್ಲೋ ಬೆಳೆಯುವೆ ಕೂಬ ಇರಲಿ ಬಂಜರು ನೆಲದಿಬ್ಬ ಇರಲಿ ಬಂಜರು ನೆಲದಿಬ್ಬ ಇರಲಿ ಬಂಜರು ನೆಲದಿಬ್ಬ ಸುಬ ಸುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸುಮರುಬ ಸುಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಬೆಳೆಯುವ ರೈತನ ಬಾಳು ರಬ್ಬ ಸವಿಯುವ ನಾಗ ಸಿಹಿಕಬ್ಬ ಬೆಳೆಯುವ ರೈತನ ಬಾಳು ರಬ್ಬ ಸವಿಯುವ ನಾಗ ಸಿಹಿಕಬ್ಬ ಸವಿಯುವ ನಾಗ ಸಿಹಿಕಬ್ಬ ಸವಿಯುವ ನಾಗ ಸಿಹಿಕಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಎಣ್ಣೆಯ ನೀಡುವೆ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಎಣ್ಣೆ ನೀಡುವೆ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಓಟಕ್ಕೆ ನೀನು ಸಿದ್ಧ ಬಡತನ ಓಡಿ ಸೇನಾಬದ್ಧ ಬಡತನ ಓಡಿ ಸೇನಾಬದ್ಧ ಬಡತನ ಓಡಿ ಸೇನಾಬದ್ಧ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ನಂಬಿರವರಿಗೆ ನಿಜಹಬ್ಬ ನಿಜಹಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಹೇ